ತಾಲೂಕು ದೊಡ್ಡಬೊಮ್ಮನಹಳ್ಳಿಯ ಪ್ರಗತಿಪರ ರೈತ ಮಹಿಳೆ ಶೃಂಗ ಅವರು. ಶೃಂಗ ಅವ್ರಿಗೆ 2021 ಸಾಲಿನಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ನೀಡುವಂತಹ ತಾಲೂಕು ಮಟ್ಟದ ಪ್ರಗತಿಪರ ರೈತ ಮಹಿಳೆ ಪ್ರಶಸ್ತಿ ಅವರಿಗೆ ಬಂದಿದೆ. ಅದಕ್ಕೆ ಕಾರಣ ಸಮಗ್ರ ಕೃಷಿ ಪದ್ಧತಿಗಳನ್ನ ಅವರು ಅಳವಡಿಕೆಯನ್ನ ಮಾಡಿಕೊಂಡಿರತಕ್ಕಂಥದ್ದು. ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಕೆ ಮಾಡಿಕೊಂಡು ಬೇರೆ ಬೇರೆ ತರಹದ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಜೊತೆಗೆ ಕೃಷಿ ಹೊಂಡ ಇದೆ, ಕೃಷಿ ಹೊಂಡದಲ್ಲಿ ಮೀನನ್ನ ಸಾಕಾಣಿಕೆ ಮಾಡ್ತಾರೆ, ದನಗಳು ಇದ್ದಾವೆ, ಕುರಿಗಳನ್ನ ಮತ್ತೆ ಮೇಕೆಗಳನ್ನ ಸಾಕಾಣಿಕೆಯನ್ನ ಮಾಡ್ಕೊಂಡಿದ್ದಾರೆ, ನಾಟಿ ಕೋಳಿಯನ್ನು ಕೂಡ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ತೆ ಶೃಂಗ ಅವರಿಗೆ. ನಮಸ್ತೆ. ಎಷ್ಟು ವಯಸ್ಸು ನಿಮಗೆ? 25. ಏನು ಓದಿದ್ರಿ? ಸೆಕೆಂಡ್ ಇಯರ್ PUC ಓದಿದ್ರಿ. PUC ಇಂದ ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಸರ್, ಮದುವೆ ಆಯ್ತು ಅಷ್ಟೇ. ಮದುವೆ ಆಯ್ತು, ಹಂಗಾಗಿ ಮುಂದಕ್ಕೆ ನೀವು ಓದ್ಲಿಲ್ಲ ಅಲ್ವಾ? ಎಷ್ಟು ಜಮೀನಿದೆ ನಿಮ್ಗೆ? ಸರ್, 3.5 ಎಕರೆ. 3.5 ಎಕರೆ ಇದೆ. 3.5 ಎಕರೆ ಜಮೀನಲ್ಲಿ ಏನೇನ್ ಬೆಳಿತೀರ ನೀವು? ಶುಂಠಿ, ರಾಗಿ, ಜೋಳ, ಬಾಳೆ, ಅಡಿಕೆ, ತೆಂಗು, ಅಲಸಂದೆ, ಹುಳ್ಳಿ, ಕೆಸ, ಸುವರ್ಣಗಡ್ಡೆ, ಅಷ್ಟೇ ಸರ್. ಈ ತರದ ಬೇರೆ ಬೇರೆ ತರದ ಬೆಳೆಗಳನ್ನೆಲ್ಲ ಬೆಳ್ಕೊಳ್ತೀರಲ್ವಾ? ಸಾಮಾನ್ಯವಾಗಿ ಇವತ್ತು ನಾವೆಲ್ಲಾದ್ರೂ ಹೋದ್ರೆ ಹಳ್ಳಿಗಳಿಗೆ ಎಲ್ಲಿ ನೋಡಿದ್ರು ಕೂಡ ಮೆಕ್ಕೆಜೋಳ ಬೆಳೀತಾರೆ, ಅಥವಾ ರಾಗಿ ಬೆಳೀತಾರೆ, ಅಥವಾ ಬರೀ ಬಾಳೆ ಹಾಕೊಂಡಿರ್ತಾರೆ, ಅಥವಾ ಅಡಿಕೆ ಹಾಕೊಂಡಿರ್ತಾರೆ. ಆದ್ರೆ ನೀವು ಎಲ್ಲಾ ತರದ ಬೆಳೆಗಳನ್ನು ಕೂಡ ಬೆಳ್ಕೊಂಡಿದ್ದೀರ. ಯಾಕೆ ಎಲ್ಲಾ ತರದ ಬೆಳೆನೂ ಬೆಳಿಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮಗೆ? ಸರ್, ಒಂದ್ರಲ್ಲೇ ಲಾಭ ಸಿಗಲ್ಲ, ಅದರಿಂದ ಸ್ವಲ್ಪ ಜಾಸ್ತಿ ಎಲ್ಲಾನು ಬೆಳ್ಕೊಂಡು ಸ್ವಲ್ಪ ಸಿಗುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ಬೆಳ್ಕೊಳ್ತೀವಿ ಸರ್. ಬೇರೆ ಬೇರೆದನ್ನು ಕೂಡ ಬೆಳ್ಕೊಳ್ಳೋದ್ರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋದು. ಯಾರೆಲ್ಲ ಕೆಲಸ ಮಾಡ್ತೀರಾ ಇಲ್ಲಿ? ಇಬ್ಬರೇ ಸರ್, ಹಸ್ಬೆಂಡ್, ನಾನು. ಈಗ ತೋಟದಲ್ಲೇ ಮನೆ ಕಟ್ಕೊಂಡಿದ್ದೀರಾ ಅಲ್ವಾ? ಹೌದು ಸರ್. ಯಾಕೆ ಇಲ್ಲೇ ಮನೆ ಮಾಡ್ಕೊಂಡಿದ್ದೀರಿ? ಮನೆ ಹತ್ರ ಇಲ್ಲಿ ರೋಡ್ ಸರಿ ಇಲ್ಲ ಹೋಗಿ ಬರೋದಕ್ಕೆ, ಅದರಿಂದ ಹಿಂಸೆ ಓಡಾಡಕ್ ಮಳೆಗಾಲದಲ್ಲೆಲ್ಲ, ಅದಕ್ಕೆ ಇಲ್ಲೇ ಇರ್ತೀವಿ ಸರ್. ಇಲ್ಲೇ ಮನೆ ಮಾಡ್ಕೊಂಡು ಇರೋದ್ರಿಂದ ಏನ್ ಅನುಕೂಲ ಜಮೀನ್ಗೆ ತೋಟಕ್ಕೆ ಸಂಬಂಧಪಟ್ಟಂಗೆ? ಕೆಲಸ ಬೆಳಗ್ಗೆ ಸಲ ಎದ್ದು ಇದ್ ಮಾಡ್ಕೊಂಡ್ಬೋದು, ಅಲ್ಲೇ ಅಂದ್ರೆ ಏನು ಇರ್ಲಿಲ್ಲ ಸರ್, ಬರೀ ಊಟಕ್ಕೋಸ್ಕರ ಹೋಗ್ಬೋದಿತ್ತು. ಇಲ್ಲಿ ಎದ್ದು ಕೆಲಸ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬಹುದು ಅನ್ನೋ ಇದಕ್ಕೆ ಅನುಕೂಲ ಆಗಿದೆ. ಎಷ್ಟು ವರ್ಷದಿಂದ ಇಲ್ಲಿ ವಾಸ ಆಗಿದ್ರ ಶೃಂಗ ಅವ್ರೆ? ಸರ್, ನಾವ್ ಇಲ್ಲಿಗೆ ಬಂದು ಒಂದ್ 3 ವರ್ಷ ಆಯ್ತು ಸರ್. 3 ವರ್ಷ ಆಯ್ತು. 3 ವರ್ಷಕ್ಕೆ ಹಿಂದೆ ಊರಲ್ಲೇ ಇದ್ರಿ? ಊರಲ್ಲೇ ಇದ್ವಿ ಸರ್. ಅವಾಗ ಏನೇನ್ ಅನಾನುಕೂಲ ಆಗ್ತಾ ಇತ್ತು? ಏನು ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ, ಡೈರಿ ಹಾಲು ತಗೊಂಡೋಗ ಆಗ್ತಾ ಇರ್ಲಿಲ್ಲ, ಟೈಮ್ ಟೈಮಿಗೆ ಮೇವು ಅರ್ಧ ಮೇವು ಇದ್ ಮಾಡ್ಬಿಟ್ಟು ಹೋಗ್ಬೇಕಿತ್ತು, ಇಲ್ಲ ಅಂದ್ರೆ ಟೈಮ್ ಸ್ವಲ್ಪ ಜಾಸ್ತಿ ಮೇವು ತಿಂತಾವ ದನಗಳು, ಅದರಿಂದ ಇಲ್ಲಿ ಸ್ವಲ್ಪ ಅನುಕೂಲ ಆಯ್ತು ಸರ್. ಈಗ PUC ವರ್ಗೂ ಓದಿದ್ರಲ್ಲ, ಎಲ್ಲಾದ್ರೂ ಬೇರೆ ಕಡೆ ಕೆಲಸ ಮಾಡ್ಬೇಕು ಅಂತ ಹೇಳಿ ಅನಿಸ್ಲಿಲ್ವ ನಿಮ್ಗೆ? ಸರ್, ಅನಿಸ್ತು. ಇಲ್ಲಿ ಹೋಗಿದ್ವು ಬೆಂಗಳೂರು ಹಾಸನಕ್ಕೆಲ್ಲ, ಆದ್ರೆ ನಮ್ಮ ಮಾವನ್ಗೆ ಸ್ವಲ್ಪ ತೊಂದರೆ ಆಗಿದ್ರಿಂದ ಬಂದಿಲ್ಲ, ಉಳ್ಕೊಳ್ಳೋ ಇದಾಯ್ತು ಸರ್. ಅವ್ರಿಗೇನು ಕೆಲಸ ಮಾಡಕ್ ಆಗಲ್ವಲ್ಲ, ನಾವೇ ನೋಡ್ಕೊಳ್ಬೇಕು ಅಂತ ಇಲ್ಲಿ ಬಂದ್ವಿ ಸರ್. ಈಗ ಹೊರಗಡೆ ಇದ್ದಾಗ ಹೆಂಗಿತ್ತು ಬದುಕು, ಈಗ ಇಲ್ಲಿ ತೋಟಕ್ಕೆ ಬಂದು ಇಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ಕೆಲಸ ಮಾಡುವಾಗ ಹೆಂಗಿದೆ? ಸರ್, ಹೊರಗಡೆ ಲೈಫ್ ದುಡ್ಡಿದ್ರೆ ಸೂಪರ್ ಆಗಿರುತ್ತೆ, ಇಲ್ಲಾದ್ರೆ ದುಡ್ಡು ಇಲ್ಲದೆ ಇದ್ರು ನಮ್ಗೆ ಹೊಟ್ಟೆ ಅಂತ ಏನು ಪ್ರಾಬ್ಲಮ್ ಇಲ್ಲ ಸರ್, ಚೆನ್ನಾಗಿರ್ಬೋದು ಸರ್. ಹೊರಗಡೆ ಆದ್ರೆ ದುಡ್ಡು ಬೇಕಾಗುತ್ತೆ, ಕೈ ತುಂಬಾ ದುಡ್ಡು ಬೇಕು ಸರ್. ದುಡ್ಡು ಬೇಕು. ಆ ಲೈಫ್ ಇಷ್ಟನಾ ಈ ಲೈಫ್ ಇಷ್ಟನಾ ನಿಮ್ಗೆ? ದುಡ್ಡಿದ್ರೆ ಆ ಲೈಫ್ ಇಷ್ಟ, ದುಡ್ಡು ಇಲ್ಲ ಅಂದ್ರೆ ಇಲ್ಲಿ ಹಳ್ಳಿ ಲೈಫ್ ಇಷ್ಟ. ದುಡ್ಡಿದ್ರೆ ಆ ಲೈಫ್ ಹೋಗ್ಬೇಕು ಅಂತ ಹೇಳಿ ಅನ್ಸುತ್ತೆ. ಆದ್ರೂ ಇಲ್ಲಿ ಒಳ್ಳೆ ಗಾಳಿ ನೀರು ಚೆನ್ನಾಗಿದೆ ಸರ್, ಇಲ್ಲೂ ಇಷ್ಟ ಆಯ್ತು. ಈ ಹೊರಗಡೆ ಹೋದ್ರೆ ತುಂಬಾ ಏನೇನೋ ಒತ್ತಡಗಳು ಇರುತ್ತಲ್ವ, ಟೆನ್ಷನ್ ಆ ತರದೆಲ್ಲ ಇರುತ್ತೆ, ಅದನ್ನು ನೀವು ಮಾಡಿದ್ರ ಅಲ್ವಾ? ಅವಾಗ ಹೆಂಗಿತ್ತು ಇವಾಗ ಹೆಂಗಿದೆ? ಅಲ್ಲಿದ್ ಇಲ್ಲಿದ ಒಂದ್ ಸ್ವಲ್ಪ ಇಲ್ಲಿದೆ ಚಂದ ಅನ್ಸುತ್ತೆ ಸರ್, ಹಳ್ಳಿ ಲೈಫ್ ಸಿಟಿಗಿಂತ. ಈಗ ಬಾಳೆ ಅಡಿಕೆ ಹಾಕೊಂಡಿದೀರ, ಎಷ್ಟು ಎಕರೆಗೆ ಹಾಕೊಂಡಿದೀರಿ? 1 ಎಕರೆಯಲ್ಲಿದೆ ಅನ್ಸುತ್ತೆ. 1 ಎಕರೆನಲ್ಲಿ ಹಾಕೊಂಡಿದೀರ ಅಲ್ವಾ? ಅದನ್ನ ತುಂಬಾ ವ್ಯವಸ್ಥಿತವಾಗಿ ಹಾಕೊಂಡಿದೀರ ಅಂತ ಅಂದ್ರೆ ಅಡಿಕೆ ಹಾಕಿ ಅದರ ಜೊತೆಗೆ ಮಿಶ್ರ ಬೆಳೆಯಾಗಿ ಬಾಳೆ ಹಾಕೊಂಡಿದೀರ, ಅದರ ಜೊತೆಗೆ ಮತ್ತಿನ್ನೊಂದಷ್ಟು ಈ ಸುವರ್ಣಗಡ್ಡೆ ಆ ತರದನ್ನು ಕೂಡ ಹಾಕೊಂಡಿದೀರ ಅಲ್ವಾ? ಹೌದು ಸರ್, ಹಾಕೊಂಡಿದೀವಿ. ಈಗ ಸುವರ್ಣಗಡ್ಡೆ ಪ್ರತಿ ವರ್ಷ ಹಾಕ್ತೀರಾ? ಹೌದು ಸರ್, ವರ್ಷ ಸ್ವಲ್ಪ ಹಾಕೊಳ್ತೀವಿ. ಸುವರ್ಣಗಡ್ಡೆಗೆ ಬೇಡಿಕೆ ಇದೆಯಾ ಈ ಭಾಗದಲ್ಲಿ? ಹೌದು ಸರ್, ತಗೊಳ್ತಾರೆ. ರೈಟು ಅಂದ್ರೆ ಒಂದೊಂದು ಸೀಸನ್ ಅಲ್ಲಿ ಒಂದೊಂದು ರೈಟ್ ಇರುತ್ತೆ. ಇವಾಗ ಅಂದ್ರೆ ಸ್ವಲ್ಪ ಕಡಿಮೆ ಅನ್ಸುತ್ತೆ, ನಮ್ಮ ಮನೆಗೆ ಅಂತಾನೆ ಹಾಕೊಂಡಿದೀವಿ ಸರ್ ಅದನ್ನ. ಕಳೆದ ವರ್ಷ ಜಾಸ್ತಿ ಪ್ರಮಾಣದಲ್ಲಿ ಬೆಳೆದಿದ್ರೆ? ಹೌದು ಸರ್, ಜಾಸ್ತಿ ಪ್ರಮಾಣದಲ್ಲಿ ಬೆಳೆದಿದ್ದು. ಈಗ ಸುವರ್ಣಗಡ್ಡೆ ಇದೆಲ್ಲ ಹೊಸ ಬೆಳೆ ಅಲ್ವಾ ಈ ಭಾಗಕ್ಕೆ? ಇಲ್ಲ ಸರ್, ಅವಾಗಿಂದನು ಹಾಕೊಳ್ತಾ ಇರ್ತೀವಿ. ಹೌದಾ? ಎಷ್ಟು ವರ್ಷದಿಂದ ಬೆಳಿತೀರಿ? ನಾವು ಬೆಳಿತಿರೋದ 5-6 ವರ್ಷದಿಂದ. ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಬೆಳಿತಾ ಇರ್ತಾರೆ ಸರ್ ಅವಾಗ ಅವಾಗ. ಓ, ಬೇರೆ ಬೇರೆ ಅವರು ಕೂಡ ಬೆಳಿತಾ ಇರ್ತಾರೆ. ಹೇಗೆ ಸುವರ್ಣಗಡ್ಡೆ ಬೆಳೆಯಂತದ್ದು? ಅದೇನು ಇಲ್ಲ ಸರ್, ಇವಾಗ ಹಾಕಿದ್ರೆ ಮಾಮೂಲಿ ಶುಂಠಿ ತರನೇ 9 ತಿಂಗಳು 1 ವರ್ಷ ತನಕ ಟೈಮ್ ಬೇಕು ಅದಕ್ಕೆ ಬೆಳೆಯೋದಕ್ಕೆ. ಆದ್ರೂ ರೈಟ್ ಸಿಕ್ತಾಗ ಸಿಗುತ್ತೆ, ಆದ್ರೆ ಒಂದೇ ಬಡ್ಡೆ ಜಾಸ್ತಿ ತೂಕ ಬರುತ್ತೆ, ಇಳುವರಿನು ಚೆನ್ನಾಗಿರುತ್ತೆ. ಈಗ ಅದನ್ನ ಹಾಕಿದ್ಮೇಲೆ ಏನೇನ್ ಕೆಲಸ ಇರುತ್ತೆ ಅದಕ್ಕೆ? ಅದಕ್ಕೇನಿಲ್ಲ ಸರ್, ಫಸ್ಟ್ ಹಾಕಿ 1-2 ತಿಂಗಳು ಬಿಟ್ಟು ಅದ್ ಕಳೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಗೊಬ್ಬರ ಕೊಟ್ಟು ಮಣ್ಣು ಕೊಟ್ರೆ ಏನಾದ್ರು ಕೆಲಸ ಏನು ಇರಲ್ಲ ಸರ್, ಒಂದೇ ಸಲ. ಈಗ ಶುಂಠಿ ತರನೇ ಪಟ ಮಾಡ್ಕೊಂಡು ಹಾಕ್ಬೇಕು ಹೆಂಗೆ? ಇಲ್ಲ ಸರ್, ಮಾಮೂಲಿ ಜೋಳ ಹಾಕ್ತಿವಲ್ಲ ಆ ತರ ಒಂದ್ ಸ್ವಲ್ಪ ದೂರ ದೂರ ಅಂತರ ಇದ್ ಮಾಡ್ಬಿಟ್ಟು ಹಾಕ್ಬೇಕು ಸರ್. ಏನ್ ಅರೆ ಹೊಡ್ಕೊಂಡು ಹಾಕದ? ಹೌದು ಸರ್, ಅರೆ ಅರೆ ಹೊಡ್ಕೊಂಡು ಹಾಕೋದು, ದೂರ ದೂರ ದೂರ ದೂರಕ್ಕೆ ಹಾಕೋದು. ಈಗ ಸುವರ್ಣ ಗಡ್ಡೆ ತಂದು ನೇರವಾಗಿ ಹಾಕ್ಬೇಕು ಅದನ್ನ, ಅಥವಾ ಅದನ್ನ ಕಟ್ ಮಾಡಿ ಹಾಕ್ತೀರಾ ಹೇಗೆ? ಅದ್ ತಂದು ಸ್ವಲ್ಪ ದಿವಸ ಮಡಗ್ಬೇಕು ಸರ್, ಮೊಳಕೆ ಬರ್ಬೇಕು ಒಂದ್ ನಾಲ್ಕೈದು. ಅದ್ ನಾಲ್ಕೈದು ಬಂದ್ಮೇಲೆ ನಾಲ್ಕ್ ಭಾಗ ಮಾಡಿ ಕಟ್ ಮಾಡಿ ಆಮೇಲೆ ಹಾಕ್ಬೇಕು ಸರ್. ಅದ್ ತಂದ ತಕ್ಷಣ ಹಾಕಿದ್ರೆ ಅದ್ ಮೊಳಕೆ ಬಂದಿರಲ್ಲ, ಮೇಲ್ ಮೊಳಕೆ ಬರೋದ್ ಲೇಟ್ ಆಗುತ್ತೆ, ಹಂಗೆ ಹಾಕೋದು. ಓಹೋ, ಅದು ಎಷ್ಟು ಮೊಳಕೆ ಬರುತ್ತೆ? ಒಂದ್ ಐದರಿಂದ ಆರು ಬರುತ್ತೆ, ಒಂದೊಂದು ನಾಲ್ಕ್ ಬರುತ್ತೆ. ನಾಲ್ಕು ಪೀಸ್ ಮಾಡಿ ಹಾಕ್ಬೋದು ಅದನ್ನ, ಅಂದ್ರೆ ನಾಲ್ಕು ಆರು ಬಂದ್ರೆ ಆರು ಮಾಡಿ ಹಾಕ್ತೀವಿ. ಓ, ಆರನ್ನು ಮಾಡ್ಬೋದಾ? ಬರುತ್ತೆ. ಈಗ ಅದು ಬಿತ್ತನೆ ಮಾಡಿದ್ಮೇಲೆ ಏನೇನು ಕೆಲಸ ಇರುತ್ತೆ? ಕೆಲಸ ಏನು ಇರಲ್ಲ ಸರ್, ಅದೇ ಗೊಬ್ಬರ ಹಾಕೊಂಡು ಮಣ್ಣು ಕೊಟ್ರೆ ಇನ್ ಕೆಲಸ ಇರಲ್ಲ. ಶುಂಠಿ ಅಷ್ಟು ಕೆಲಸ ಇರಲ್ಲ ಸರ್. ಅದು ಕಳೆ ಬರೋದಿಲ್ವಾ? ಕಳೆ ಬರುತ್ತೆ, ಅದು ಒಂದ್ ಎರಡ್ ಸಲ ತಕ್ಕಂದ್ರೆ ಸಾಕು. ಅಷ್ಟೇ, ಎರಡ್ ಸರಿ ತಗೊಂಡ್ರೆ ಸಾಕಾಗುತ್ತೆ, ಮತ್ತಿನ್ನೇನು ಕೆಲಸ ಇರೋದಿಲ್ಲ ಅದಕ್ಕೆ. ಇನ್ನೇನು ಕೆಲಸ ಇರಲ್ಲ ಸರ್ ಅದರಲ್ಲಿ. ಎಷ್ಟು ತಿಂಗಳಿಗೆ ಬರುತ್ತೆ ಅದು? ಅದು ಒಂಬತ್ತು ತಿಂಗಳಿಗೆ ಬರುತ್ತೆ. ಓಹೋ, ಶುಂಠಿ ತರನೇ? ಹೌದು ಸರ್, ಶುಂಠಿ ತರನೇ. ಹೇಗೆ ಅದನ್ನ ಕಟಾವ್ ಮಾಡೋದು ಅಥವಾ ಕೊಯ್ಲು ಮಾಡೋದು? ಅದು ಬಂದ್ರೆ ಅದ್ರ ಮೇಲ್ಗಡೆ ಕಂದೆಲ್ಲ ಬಿದೋಗುತ್ತೆ, ಅದಕ್ಕೆ ಬಂದಿದೆ ಅಂತ ಗೊತ್ತಾಯ್ತೆ, ಅವಾಗ ಕೀಳ್ತೀವಿ ಸರ್. ಅದನ್ನ ಕೀಳೋದು ಕಷ್ಟ, ಇದು ಬಂದ್ರೆ ಗ್ರಾಹಕರು ಬಂದು ಕಿತ್ಕೊಂಡು ಕೊಡ್ತೀವಿ ಸರ್. ಕಿತ್ಬಿಟ್ಟು ಕೊಡ್ಬೋದು. ಬೇರೆ ಇನ್ನೇನು ಕೆಲಸ ಇರೋದು? ಗೊಬ್ಬರ ಗೋಡು ಅದೆಲ್ಲ? ಅದಕ್ಕೆ ಅದೇ ಒಂದೇ ಸಲ ಸರ್ ಗೊಬ್ಬರ ಹಾಕೋದು ಒಂದ್ ಸಲ, ಇಲ್ಲ ಬೇಕಂದ್ರೆ ಎರಡ್ ಸಲ ಹಾಕೊಳ್ತಾರೆ, ನಾವೆಲ್ಲ ಒಂದೊಂದೇ ಸಲ ಸರ್ ಕೊಟ್ಕೊಳ್ತೀವಿ. ಸುವರ್ಣಗಡ್ಡೆ ಬೆಳೆಯುವಂತದ್ದು ಲಾಭದಾಯಕವಾ ಹೇಗೆ ಅಂದ್ರೆ, ಹೆಚ್ಚು ಬೆಳೆದು ಬಂದು ತಗೊಳ್ಳೋದಿದ್ರೆ ಅದ್ ಬೆಳಬಹುದು, ಪರವಾಗಿಲ್ಲ ಸರ್. ಆದ್ರೆ ಇಲ್ಲಿ ನಮ್ಮ ಇಲ್ಲಿ ಬೆಳ್ಕೊಂಡ್ರೆ ಬಂದು ತಗೊಂಡೋಗೋದು ಹಿಂಸೆ ಸರ್ ಮಾರೋದೆಲ್ಲ, ಅದರಿಂದ ನಮ್ಗೊಂದ್ ಸ್ವಲ್ಪ ರೋಡ್ ಪ್ರಾಬ್ಲಮ್ ಅಲ್ವಾ, ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಏ ನಮಗೆ. ಸಾಮಾನ್ಯವಾಗಿ ಎಷ್ಟು ಇದಿರುತ್ತೆ ಬೆಲೆ ಸಿಗುತ್ತೆ ಅದಕ್ಕೆ? ಅದಕ್ಕೆ ಒಂದೊಂದು ಟೈಮ್ ಮೂವತ್ತು ಇರುತ್ತೆ ಕೆಜಿಗೆ, ಅದು ಒಂದೊಂದು ಬಡ್ಡೆ ಹತ್ತರಿಂದ ಹದಿನೈದು ಇಪ್ಪತ್ತು ತನಕ ಬರುತ್ತೆ, ಲಾಭದಾಯಕವಾಗಿರುತ್ತೆ ಸರ್ ಅದು. ಸಾಮಾನ್ಯವಾಗಿ ಎಷ್ಟು ಪ್ರದೇಶಕ್ಕೆ ಹಾಕೊಳ್ತೀರ ವರ್ಷ ವರ್ಷ? ನಾವು ಕಳೆದ ವರ್ಷ ಒಂದ್ ಎಕರೆಗೆ ಹಾಕಿದ್ವು, ಈ ವರ್ಷ ರೈಟ್ ಸಿಗಲ್ಲ ಅಂದ್ಬಿಟ್ಟು ನೀರು ಇರ್ಲಿಲ್ಲ, ಬೋರ್ವೆಲ್ ನೀರ್ ಬರಲ್ಲ ಸರ್, ಅದರಿಂದ ಸ್ವಲ್ಪ ಹಾಕಿದ್ದು. ನೀರಿಂದು ಕೊರತೆ ಇದೆಯಾ ಈ ಭಾಗದಲ್ಲಿ? ಹೌದು ಸರ್, ನೀರ್ ಪ್ರಾಬ್ಲಮ್ ಇರುತ್ತೆ. ಇವಾಗ ಸ್ವಲ್ಪ ಮಳೆ ಆಗ್ತಾ ಇದೆ, ಸ್ವಲ್ಪ ಬೋರ್ವೆಲ್ ನೀರ್ ಬರುತ್ತೆ, ಮಳೆ ಇಲ್ಲ ಅಂದ್ರೆ ಬೋರ್ವೆಲ್ ನೀರ್ ಬರಲ್ಲ ನಮಗೆ. ನೀರ್ ಬರಲಿಲ್ಲ ಅಂದ್ರೆ ಕಷ್ಟ ಆಗುತ್ತಲ್ವಾ? ಕಷ್ಟ ಆಗುತ್ತೆ ಸರ್, ಏನ್ ಮಾಡೋದು, ಸ್ವಲ್ಪ ಬರುತ್ತೆ ಅಷ್ಟೊಂದು ಫುಲ್ ನೀತಾಗಲ್ಲ, ಅಡಕೆ ಗಿಡಕ್ಕೆಲ್ಲ ಹಾಗೆ ಹುಯಿ ಕಳ್ತೀವಿ. ಹೊತ್ತು ಇನ್ನೊಂದು ಬೋರ್ ಮಾಡಿಸ್ಕೋಬಹುದಲ್ವಾ? ಮಾಡಿಸ್ಕೊಳ್ಬಹುದು ಸರ್, ಆದ್ರೆ ಮನಿ ಇದಕ್ಕೆ ಫೈನಾನ್ಸಿಯಲ್ ಪ್ರಾಬ್ಲಮ್, ಫೈನಾನ್ಸಿಯಲ್ ಪ್ರಾಬ್ಲಮ್ ಇರೋದ್ರಿಂದ ಮಾಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅದನ್ನ ಅಲ್ವಾ. ಇದ್ರ ಜೊತೆಗೆ ಒಂದಷ್ಟು ಮೆಣಸು ಹಾಕೊಂಡಿದೀರ ನೀವು, ಮೆಣಸು ಹಾಕ್ಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ಸರ್? ಅದ್ರದ್ದು ಏನು ಕೆಲಸ ಇಲ್ಲ ಅಂದ್ರೆ, ಇಲ್ಲಿ ಕೊಡಗನ್ ಸೈಡ್ ಅಲ್ಲೆಲ್ಲ ಮೆಣಸು ಕುಯ್ಯಕ್ ಹೋಗ್ತಾರಲ್ಲ, ಅಲ್ಲೇ ಸುಮ್ನೆ ತಂದ ಹಾಕುದ್ರು ಒಂದ್ ಎರಡು ಬಡ್ಡೆನ, ಅದ್ರಿಂದ ಒಂದ್ ಸ್ವಲ್ಪ ಲಾಭ ಸಿಗಂಗ್ ಕಾಣಿಸ್ತು, ಅದಕ್ಕೆ ಎಲ್ಲದಕ್ಕೂ ಹಾಕೊಂಡ್ವಿ ಸರ್. ಎಷ್ಟು ಗಿಡಕ್ಕೆ ಹಾಕೊಂಡಿದೀರ ಈಗ? ಒಂದ್ ಎಪ್ಪತ್ತೆಂಬತ್ತು ಗಿಡಕ್ಕೆ ಹಾಕಿದ್ವಿ ಸರ್. ಓಹೋ, ಎಪ್ಪತ್ತೆಂಬತ್ತು. ಏನ್ ಕಬ್ಸ್ಕೊಂಡಿದೀರ ಅದನ್ನ? ಅದು ಸಿಲ್ವರ್ ಮರ ಇದೆ, ಸಿಲ್ವರ್ ಸಿಲ್ವರ್ ಮೊದ್ಲೇ ಹಾಕಿದ್ರ? ಹೌದು, ಇವಾಗ ಸ್ವಲ್ಪ ಹಾಕಿರೋದಿವೆ, ಮೊದ್ಲೇ ಹಾಕಿರೋದಿದೆ ಎಲ್ಲ ಸಿಲ್ವರ ತ್ಯಾಗ, ಕಾಡ್ ಮರಗಳಿಗೆಲ್ಲ ಹಾಕೊಂಡಿದೀವಿ ಸರ್. ಸಿಲ್ವರ್ ಹಾಕಿ ಎಷ್ಟು ವರ್ಷ ಆಯ್ತು? ದೊಡ್ಡ ಮರಗಳಿಗೆಲ್ಲ ಒಂದ್ ಎಂಟು ಹತ್ತು ವರ್ಷ ಆಗಿದೆ, ಇವೊಂದ್ ಆರು ಏಳು ವರ್ಷ ಆಗಿದೆ ಅನ್ಸುತ್ತೆ. ಚೆನ್ನಾಗಿ ಬರ್ತಾ ಇದೆ ಮೆಣಸು? ಹೌದು ಸರ್, ಪರವಾಗಿಲ್ಲ, ಕಳೆದ ವರ್ಷದಿಂದ ಲಾಭ ನೋಡ್ತಾ ಇದೀವಿ ಅದರಲ್ಲೂ. ಕಳೆದ ವರ್ಷ ಎಷ್ಟು ಮೆಣಸು ಸಿಕ್ಕಿತ್ತು, ಎಷ್ಟು ಹಣ ಸಿಕ್ತು ನಮ್ಗೆ? ಅಲ್ಲಿ ಫಸಲು ಕೊಡ್ತಾರದು ಒಂದ್ ಐದ್ ಮರ ಸರ್, ಅದ್ರಲ್ಲಿ ಒಂದ್ ಮೂವತ್ ಕೆ ಜಿ ಅಷ್ಟು ಸಿಕ್ಕಿತ್ತು ಐದ್ ಮರದಲ್ಲಿ, ಒಂದ್ ಹತ್ತು ಹನ್ನೆರಡು ಸಾವಿರ ದುಡ್ಡು ಸಿಕ್ತು ಸರ್. ಓಹೋ, ಹತ್ತೆರಡು ಸಾವಿರ ದುಡ್ಡು ಆಯ್ತು, ಪರವಾಗಿಲ್ಲ, ಹಾಕ್ಬೇಕು ಅನ್ನಿಸ್ತು ಸರ್, ಅದಕ್ಕೆ ಹಾಕಿದೀವಿ ಇವಾಗ ಮತ್ತೆ. ಇನ್ನು ಫಸಲು ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಬರ್ತಾ ಇಲ್ಲ ಅಲ್ವಾ? ಇಲ್ಲ ಸರ್, ಈ ವರ್ಷ ಬಂದಿದೆ ಒಂದ್ ಹತ್ತು ಹದಿನೈದು ಮರದಲ್ಲಿ ಇದೆ, ಚಿಕ್ಕ ಚಿಕ್ಕದು, ಇನ್ನು ಬರ್ಬೇಕು ಸರ್. ಬಾಳೆ ಯಾವ ತಳಿ ಹಾಕೊಂಡಿದ್ದೀರಿ? ಜಿ9. ಜಿ9 ಯಾಕೆ ಹಾಕಿದ್ರಿ ಸರ್? ಅದು ಗೊತ್ತಿಲ್ಲ, ಅದು ಯಾರೋ ಹೇಳಿದ್ರು ಇದ್ರಿಂದ ಸ್ವಲ್ಪ ಲಾಭ ಸಿಗುತ್ತೆ ಅಂತ ಅದ್ರಿಂದ ಹಾಕಿದ್ವಿ ಸರ್. ಎಷ್ಟು ಎಕರೆಗೆ ಹಾಕೊಂಡಿದ್ರ ಬಾಳೆ? ಅದನ್ನು ಒಂದ್ ಎಕರೆಗೆ ಹಾಕಿದ್ವಿ. ಬಾಳೆ ನೋಡ್ಲಿಕ್ಕೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಆರೋಗ್ಯದಾಯಕವಾಗಿ ಬೆಳೆದಿದೆ, ಒಳ್ಳೆ ಗುಣಗಳು ಕೂಡ ಬರ್ತಾ ಇದಾವೆ. ಏನೇನು ಆರೈಕೆ ಮಾಡಿದ್ರಿ ಬಾಳೆಗೆ? ಅದಕ್ಕೆ ಹಾಕಿ ಒಂದ್ ಐದ್ ತಿಂಗಳಿಗೆ ಒಂದ್ ಸ್ವಲ್ಪ ಗೊಬ್ಬರ ಕೊಟ್ಕೊಂಡ್ವಿ, ಅದ್ ಬಿಟ್ಟು ಇನ್ನ ಅದಕ್ಕೊಂದೆಲ್ಲ ಕುಯ್ಕಂದ್ರೆ ಮತ್ತೆ ಇನ್ನೊಂದ್ ಏಳೆಂಟು ತಿಂಗಳು ಗೊಬ್ಬರ ಕೊಟ್ಕೊಂಡ್ವಿ ಅಷ್ಟೇ ಸರ್, ಅದ್ರಲ್ಲೂ ಏನ್ ಕೆಲ್ಸ ಇದೆ. ಅದಕ್ಕೆ ರಾಸಾಯನಿಕ ಗೊಬ್ಬರ ಬಳಕೆ ಮಾಡ್ತೀರಾ ಹೇಗೆ? ನಂಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕೊಳ್ತೀವಿ ಸರ್. ಕೊಟ್ಟಿಗೆ ಗೊಬ್ಬರನೇ ಹಾಕೊಳ್ತೀರ? ರಾಸಾಯನಿಕ ಗೊಬ್ಬರ ಹಾಕೋದಿಲ್ವಾ? ಅದೊಂದ್ ಸ್ವಲ್ಪ ಯಾವ್ದೋ ಒಂದ್ ಹಾಕಿದ್ವಿ ಸರ್. ಅದನ್ನು ಹಾಕತ್ತೀರಾ, ಇದನ್ನು ಹಾಕ್ತೀರಾ? ಎರಡು ಮಿಕ್ಸ್ ಅದಿದೆ. ರಾಸಾಯನಿಕ ಗೊಬ್ಬರ ಕಡಿಮೆ ಹಾಕ್ತೀರಾ, ಇದನ್ನ ಜಾಸ್ತಿ ಹಾಕ್ತೀರಾ? ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಹಾಕ್ತಿವಿ, ಅದನ್ನ ಕಡಿಮೆ ಹಾಕ್ತಿವಿ. ಕೊಟ್ಟಿಗೆ ಗೊಬ್ಬರ ಹೆಂಗ್ ಮಾಡ್ಕೊಳ್ತೀರಿ ಸರ್? ಅಲ್ಲಿ ತಿಪ್ಪೆ ಹಾಕ್ತಿವಿ, ಒಂದ್ ಐದಾರು ತಿಂಗಳು ಆದ್ಮೇಲೆ ತೆಗೆದು ಗಿಡಗಿಡಗಳು ಬಡ್ಡೆ ಹಾಕ್ತಿವಿ ಸರ್. ದನಕರುಗಳು ಎಷ್ಟು ಸಾಕೊಂಡಿದ್ದೀರಿ ಸರ್? ಸಿಂಧಿ ಹಾಲು ಕೊಡ್ತಾ ಇರೋದೊಂದ್ ಎರಡಿದೆ, ನಾಟಿ ಕರುಗಳು ಒಂದ್ ಮೂರಿದೆ, ಒಂದ್ ಹಸು ಇದೆ. ನಾಟಿ ಕರುಗಳು ಇದಾವೆ ಮತ್ತೆ ಹಸುನು ಇದೆ. ಹಸು ಇದೆ. ಏನ್ ನಾಟಿ ಹಸುಗಳನ್ನ ಸಾಕೋದ್ರಿಂದ ಏನ್ ಅನುಕೂಲ ಸಾಕ್ಬೇಕು ಅನ್ನೋದು ಒಂದು ಇದಾಯ್ತು, ಅದರಿಂದ ಒಂದ್ ಸ್ವಲ್ಪ ಸಾಕಿದ್ವಿ. ನಾಲ್ಕು ಹಸು ಸಾಕೊಂಡಿದ್ರಲ್ವಾ? ನಾಟಿ ಗಂಜಲದಿಂದ ಒಂದ್ ಸ್ವಲ್ಪ ಉಪಯೋಗ ಇದೆ, ಅದರಿಂದ ಇದು ಜೀವಾಮೃತ ಇದಕ್ಕೆಲ್ಲ ಉಪಯೋಗ ಆಗುತ್ತೆ, ಗೊಬ್ಬರ ಸಗಣಿಯಿಂದ ಅಂದ್ಬಿಟ್ಟು ಅದ್ ಸಾಕೊಂಡಿದೀವಿ. ಜೀವಾಮೃತನು ಮಾಡ್ಕೊಳ್ತೀರಾ? ಸರ್ ಮಾಡ್ಕೊಳ್ತೀವಿ. ಹೆಂಗ್ ಮಾಡ್ತೀರ ಜೀವಾಮೃತ? ತೊಪ್ಪೆ ದ್ವಿದಳ ಧಾನ್ಯ ಅದೆಲ್ಲಾನು ಹಾಕ್ಬಿಟ್ಟು, ಗಂಜಾ ಹಾಕ್ಬಿಟ್ಟು, ಸುಣ್ಣ ಬೆಲ್ಲ ಇವೆಲ್ಲ ಹಾಕ್ಬಿಟ್ಟು ಜೀವಾಮೃತ ಮಾಡ್ಕೊಳ್ತೀವಿ ಸರ್. ಆತರ ಜೀವಾಮೃತ ಮಾಡ್ಕೊಳ್ತೀರಾ? ಯಾವ್ಯಾವ ಬೆಳೆಗೆ ಅದನ್ನ ಬಳಕೆ ಮಾಡ್ಕೊಳ್ತೀರಿ? ಎಲ್ಲ ಮರಗಿಡಗಳಿಗೂ ಹಾಕ್ಬೋದು ಸರ್, ಶುಂಠಿಗೂ ಹಾಕೊಳ್ಬಹುದು, ಮೆಣಸ್ಗೂ ಹಾಕೊಳ್ಬಹುದು, ಬಾಳೆ ಅಡಿಕೆ ಎಲ್ಲಕ್ಕೂ ಹಾಕೊಳ್ಬಹುದು, ತೆಂಗಿಗೂ ಹಾಕೊಳ್ಬಹುದು. ಅದನ್ನ ಹಾಕೋದ್ರಿಂದ ಚೆನ್ನಾಗಿ ಬರುತ್ತಾ ಬೆಳೆ? ಚೆನ್ನಾಗಿ ಬರುತ್ತೆ. ಹೆಂಗ್ ಗೊತ್ತಾಯ್ತು ನಿಮ್ಗೆ ಚೆನ್ನಾಗಿ ಬರುತ್ತೆ ಅಂತೇಳಿ? ಅಂದ್ರೆ ನೋಡಿದ್ದೆ ಸರ್ ಆಚೆ ಈಚೆ ಎಲ್ಲ, ಅದರಿಂದ ಮಾಡ್ಕೊಳ್ಬೇಕು ಅನ್ನೋ ಒಂದ್ ಇದಾಯ್ತು, ಅದಕ್ಕೆ ಮಾಡ್ಕೊಂಡು ಹಾಕ್ತೀವಿ. ಕಡಿಮೆ ಖರ್ಚಿನಲ್ಲಿ ಚೆನ್ನಾಗಾಗುತ್ತಲ್ವಾ? ಹೌದು ಸರ್, ಕಡಿಮೆ ಖರ್ಚು, ಅದೇನು ಖರ್ಚು ಇಲ್ಲ ಸರ್. ಹಸುಗಳು ಈಗ ಹಾಲ್ಗೂ ಕೂಡ ಸಾಕೊಂಡಿದಿರ ಅಲ್ವಾ? ಹಾಲಿಗೆ ಎಷ್ಟು ಹಸುಗಳಿದಾವೆ? ಹಾಲ್ಗೆ ಎರಡು ಹಸು ಇದೆ ಸರ್. ಎರಡು ಹಸು ಇದೆ. ಇದು ಹಳ್ಳಿ ಕರ ಸಾಕೊಂಡಿದ್ರಲ್ಲ, ಅದು ಉಳುಮೆಗ ಅಥವಾ ಅದು ಹಾಲು ಕೊಡುತ್ತ? ನಾಟಿ ಹಸು, ಅದು ಬರೀ ಉಳುಮೆಗೆ ಸರ್. ಉಳುಮೆಗೆ ಮಾತ್ರ? ಇದು ಕ್ರಾಸ್ ಬ್ರೀಡ್ ನ ಹಾಲಿಗೆ ಮಾತ್ರ ಸರ್. ಎಷ್ಟು ಹಸುಗಳನ್ನ ಸಾಕೊಂಡಿದ್ರ ಹಾಲಿಗೆ? ಹಾಲಿಗೆ ಎರಡು ಸರ್. ಎರಡು ಹಸು ಎಷ್ಟು ಹಾಲು ಕೊಡುತ್ತೆ? ಅದು ಹತ್ತು ಕೊಡುತ್ತೆ ಎರಡರಿಂದ. ಓಹೋ, 10 ಲೀಟ್ರ್? ಬೆಳಗ್ಗೆ 10 ಲೀಟ್ರು, ಸಂಜೆ 10 ಲೀಟ್ರು. ಏನ್ ಮಾಡ್ತೀರ ಅದನ್ನ? ಡೈರಿಗೆ ಹಾಕ್ತೀವಿ ಸರ್. ಪ್ರತಿ ದಿವಸ ಡೈರಿಗೆ ಹಾಕ್ತೀರಿ ಸರ್? ಬೆಳಗ್ಗೆ ಸಂಜೆ ಡೈಲಿ ಇದಾಕ್ತೀವಿ. ಎಷ್ಟು ಹಣ ಸಿಗುತ್ತೆ ನಿಮ್ಗೆ? ವಾರಕ್ಕೆ ಸಿಗುತ್ತಾ ಅಥವಾ ತಿಂಗಳಿಗೆ ಕೊಡ್ತಾರೆ? ಒಂದ್ಸಲ ಸಿಗುತ್ತೆ, ಒಂದು 15 ದಿನಕ್ಕೆ 3-4 ಸಿಗುತ್ತೆ. 3-4 ಸಾವಿರ ರೂಪಾಯಿ ಸಿಗುತ್ತೆ. ನಿಮ್ಗೆ ಬೇರೆ ಬೇರೆ ತರದ ಖರ್ಚು ಇಂಥದಕ್ಕೆಲ್ಲ ಆಗುತ್ತೆ ಸರ್? ಮನೆ ಖರ್ಚಿಗೆಲ್ಲ ಆಗುತ್ತೆ. ರಾಗಿನೂ ಬೆಳಿತೀರಾ? ಹೌದು ಸರ್, ರಾಗಿ. ಯಾವ ರಾಗಿ ಹಾಕೊಳ್ತೀರಿ ಸರ್? ಮನೆಯಲ್ಲೇ ಬೆಳ್ಕೊಂಡಿರ್ತೀವಲ್ಲ, ಅದನ್ನೇ ಬೀಜಕ್ಕೆ ಅಂತ ಉಪಯೋಗಿಸ್ತೀವಿ. ಅಂತಂದ್ರೆ ಸ್ಥಳೀಯ ತಳಿಗಳನ್ನೇ ಬಳಕೆ ಮಾಡ್ಕೊಳ್ತೀರಾ ಸರ್? ಎಷ್ಟು ಹಾಕತ್ತೀರಿ, ಎಷ್ಟು ಪ್ರದೇಶಕ್ಕೆ ಹಾಕತ್ತೀರಿ ರಾಗಿನ? 1-1.5 ಎಕರೆಗೆ ಹಾಕೊಳ್ತೀವಿ ರಾಗಿನ. ಈಗ ನಿಮ್ಮ ಬಳಕೆಗೆ ಆಗುತ್ತಾ ಅದು ಅಥವಾ ಮಾರಾಟನ ಮಾಡ್ತೀರಾ? ಬಳಕೆಗೆ ಮಾಡಿಕೊಳ್ತೀವಿ, ಇನ್ನು ಹೆಚ್ಚಾಗಿದ್ದು ಮಾರಾಟನೂ ಮಾಡ್ತೀವಿ. ಹೆಚ್ಚಾಗಿದ್ದನ್ನ ಮಾರಾಟವನ್ನು ಕೂಡ ಮಾಡ್ತೀರಾ? ವರ್ಷ ವರ್ಷ ಬೆಳಿತೀವಲ್ಲ, ಹೆಚ್ಚಾದ್ರೆ ಮಾರ್ತೀವಿ. ಸುಮಾರು 1.5 ಎಕರೆಯಷ್ಟು ಜಮೀನು ಇದೆ ಅಲ್ವಾ? ಇದಿಷ್ಟು ಜಮೀನಲ್ಲಿ ನೀವಿಬ್ಬರೇ ಕೆಲಸ ಮಾಡ್ತೀರಿ? ಹೌದು ಸರ್. ಏನೇನ್ ಕೆಲಸ ಮಾಡ್ತೀರಿ? ಶುಂಠಿ ಕಳೆ ತೆಗೆಯೋದು, ಕೆಸ ಇದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋದು, ಇನ್ನ ರಾಗಿ ಬಿತ್ತಿದ್ರೆ ಅದಕ್ಕೆ ಉಳುಮೆ ಎಲ್ಲ ಮಾಡ್ತಾರೆ. ಅದೇ ಇನ್ ಕಾಳು ಎಲ್ಲ ಬಂದ್ರೆ ನಾವು ನಮೇ ನೋಡ್ಕೊಳ್ತೀವಿ ಸರ್, ಯಾರನ್ನು ಹೊರಗಡೆ ಕರ್ಕೊಳ್ಳಲ್ಲ. ಯಾಕೆ ಕರೆಯೋದಿಲ್ಲ ಹೊರಗಡೆ? ಅವ್ರ ಕೆಲ್ಸ ಅಷ್ಟೇನು ಇದ್ಮೇಲೆ ಇಂಟ್ರೆಸ್ಟ್ ಇರಲ್ಲ, ಅದರಿಂದ ನಾವು ನಾವೇ ಮಾಡ್ಕೊಳ್ತೀವಿ, ಇಲ್ಲೇ ಇರ್ತೀವಲ್ಲ, ಇದಾಯ್ತಲ್ಲ, ನಾವೇ ಮಾಡ್ಕೊಳ್ತೀವಿ. ಇಬ್ಬರೇ ಕೆಲಸ ಮಾಡ್ಕೊಳ್ಳೋದು ಕಷ್ಟ ಆಗೋದಿಲ್ವಾ? ಇಲ್ಲ ಸರ್, ಸ್ವಲ್ಪ ಸ್ವಲ್ಪ ಮಾಡ್ಕೊಂಡ್ರೆ ಬೇಗ ಆಗುತ್ತೆ, ಏನು ಅಷ್ಟೇನು ಕಷ್ಟ ಅನ್ಸಲ್ಲ ಸರ್. ಪ್ರತಿ ದಿವಸನೂ ಕೆಲಸ ಇರುತ್ತಾ ಹೆಂಗೆ? ಹೌದು ಸರ್, ಕೆಲಸ ಇರುತ್ತೆ, ಇಬ್ಬರೇ ಅಂದ್ಮೇಲೆ ಕೆಲಸ ಇದ್ದೆ. ಈಗ ಜನ ಕರ್ಕೊಂಡ್ರೆ ಕೂಲಿನೂ ಜಾಸ್ತಿ ಕೊಡ್ಬೇಕಾಗುತ್ತೆ. ನಿಮ್ಮ ನಿರೀಕ್ಷೆ ಮಟ್ಟಕ್ಕೆ ಕೆಲಸ ಮಾಡ್ತಾರ ಅವರು? ಸರ್ ಇಲ್ಲ, ಕೂಲಿ ಕರ್ಕೊಂಡು ಮಾಡಿಸಿದ್ರೆ ಅಲ್ಲಿ ಬೆಳೆಗೆ ರೈಟ್ ಸಿಗಲ್ಲ ಸರ್, ಅರ್ಧಕ್ಕರ್ಧ ಅವರಿಗೆ ಕೊಡ್ಬೇಕಾಯ್ತೆ, ಅದರಿಂದ ನಾವೇ ಮಾಡ್ಕೊಳ್ತೀವಿ. ಇಬ್ಬರೇ ಮಾಡ್ಕೊಳ್ಳೋದು ಕಷ್ಟ ಆಗೋದಿಲ್ವಾ? ಇಲ್ಲ ಸರ್, ನೀವೇ ಮಾಡ್ಕೊಳ್ತೀರಾ? ಎಷ್ಟು ಈಗ ಮೊದ್ಲಿಂದಲೂ ಹಿಂಗೆ ಮಾಡ್ತಿದ್ರು ಅಥವಾ ಹೇಗೆ? ಫಸ್ಟ್ ಎಲ್ಲ ಅತ್ತೆ ಮಾವ ಇದ್ರು, ಅವರು ಸ್ವಲ್ಪ ಕೈ ಜೋಡಿಸ್ತಾ ಇದ್ರು, ಇವಾಗ ನಾವ್ ಇಲ್ಲಿಗೆ ಬಂದ್ಮೇಲೆ ಅವ್ರು ಬರಲ್ಲ, ನಾವೇ ಮಾಡ್ಕೊಳ್ತೀವಿ. ಅವ್ರು ಬರೋದೇ ಇಲ್ವಾ? ಅವರು ಒಂದಷ್ಟು ಆಡು ಕುರಿಗಳನ್ನು ಕೂಡ ಸಾಕೊಂಡಿದಾರೆ, ಎಷ್ಟಿದಾವೆ? ಆಡು ಒಂದ್ 5 ಇದೆ ಸರ್, ಅದ್ರ ಮರಿ ಒಂದ್ 4 ಇದೆ, ಚಿಕ್ಕ ಮರಿಗಳು ಒಂದ್ 8 ದೊಡ್ಡವಿದೆ. ಕೋಳಿಗಳನ್ನು ಸಾಕೊಂಡಿದಾರ ಅಲ್ವಾ? ಎಷ್ಟು ಕೋಳಿ ಸಾಕಿದಿರಿ? ಒಂದ್ ಇದ್ದು ಸರ್, ಸುಮಾರು ಇದ್ದು ಮಾರಾಕಿದೆ, ಈಗ ಒಂದ್ 15 ಇದೆ. ಯಾವ ಸಂದರ್ಭದಲ್ಲಿ ಮಾರ್ತೀರ ಕೋಳಿಗಳನ್ನ ಸರ್? ಬೆಳೆ ಮಾಡಿದಾಗ ಇಲ್ಲೆಲ್ಲ ಇದೆಲ್ಲ ಬರುತ್ತೆ, ಕೀರ ಅವೆಲ್ಲ ಬರುತ್ತೆ, ತಿನ್ಕೊಳತ್ತೆ ಅಂತ ಬೆಳೆ ಹಾಕ್ದಾಗ ಮಾರ್ಬಿಡ್ತೀವಿ, ಬೆಳೆ ಎಲ್ಲ ಖಾಲಿ ಆದ್ಮೇಲೆ ಮತ್ತೆ ಸಾಕ್ತಿವಿ ಸರ್. ಸುಮಾರು ಈಗ ಒಂದು ಜೂನ್ ಜುಲೈ ಆ ಟೈಮಲ್ಲಿ ಬೆಳೆ ಬರುತ್ತೆ, ಮಾರ್ತೀವಿ ಸರ್. ಅವಾಗ ಜಾಸ್ತಿ ಕಾಪಾಗುತ್ತೆ, ಕೀರ ಇದೆಲ್ಲ ಬರುತ್ತೆ ಅಂತ ಹೇಳಿ ಮಾರಾಟ ಮಾಡ್ತೀರ. ಎಲ್ಲಿ ಮಾರಾಟ ಮಾಡ್ತೀರಿ? ಅಲ್ಲ, ಅಂಗಡಿಗೆ ತಗೊಂಡು ಹೋಗ್ತೀವಿ. ಅಂಗಡಿಗೆ ತಗೊಂಡು ಕೊಡ್ತೀರಿ? ಹೆಂಗ್ ತಾಳ್ತಾರ ಅವರು? ಅವರು ಒಂದ್ 350 ಕೆಜಿ 350 ತಾಳ್ತಾರೆ ನಾಟಿ ಕೋಳಿನ. ನಾಟಿ ಕೋಳಿಯಿಂದ 350 ತಾಳ್ತಾರೆ. ನಾಟಿ ಕೋಳಿ ಸಾಕೋದು ಲಾಭದಾಯಕವಾ? ಹೌದು ಸರ್, ಲಾಭದಾಯಕ. ಯಾಕೆಂದ್ರೆ ಏನು ಕೆಲಸ ಇರೋದಿಲ್ಲ ಅದಕ್ಕೆ? ಇಲ್ಲ ಸರ್, ಏನು ಇರಲ್ಲ, ಎಲ್ಲಿ ಬೇಕಲ್ಲಿ ಮೇಕಳ್ತೆ, ಹೊಲದ ಹತ್ರನೇ ಮನೆ ಇರೋದ್ರಿಂದ ಅವ್ ಎಲ್ಲಿ ಬೇಕಲ್ಲಿ ತಿನ್ಕೊಂಡು ಏನ್ ಬೇಕಾದ್ ತಿನ್ಕೊಂಡು ಇರ್ತಾವೆ, ಚೆನ್ನಾಗಿರ್ತಾವೆ ಸರ್. ಓಕೆ, ಏನ್ ಮೇವ್ ಹಾಕ್ಬೇಕು ಅನ್ನೋದು ಕೂಡ ಇರೋದಿಲ್ಲ ಅಲ್ವಾ? ಹಾಕ್ಬೇಕು ಅನ್ನೋದು ಇರೋದಿಲ್ಲ, ನಾವಾದ್ರೆ ಹಾಕ್ತಿವಿ ಸರ್. ಅಂದ್ರೆ ನೀವು ಏನು ಬಳಕೆ ಮಾಡ್ತೀರೋ ಅದು ಉಳಿದಿದ್ದನ್ನ ಅನ್ನ ಆಗ್ಬೋದು, ರಾಗಿ, ನುಚ್ಚು ಈ ತರದ್ದೆಲ್ಲ ಹಾಕ್ತೀರಾ ಅನ್ಸುತ್ತಲ್ವಾ? ಕೋಳಿಗೆ ಹಾಕ್ತಿವಿ ಅದನ್ನ. ಕೋಳಿಗೆ ಹಾಕೋದ್ರಿಂದ ಒಂಚೂರು ಚೆನ್ನಾಗಿ ಆಗ್ತವ ಅವನು. ಈಗ ಇನ್ನು ಜಾಸ್ತಿ ಸಾಕ್ಬೋದಲ್ವಾ ಕೋಳಿನ? ಅದೇ ಸಾಕ್ಬೋದು ಸರ್, ಶೆಡ್ ಮಾಡ್ಬೇಕು, ಅದ್ರಿಂದ ಸ್ವಲ್ಪ ಮಾಡ್ಬೇಕು ಅಂತ ಇದೀವಿ, ಕುರಿ ಶೆಡ್ಡು, ಕೋಳಿ ಶೆಡ್ ಎಲ್ಲ ಮಾಡ್ಬೇಕು ಅಂತ ಇದೀವಿ, ಮಾಡ್ತೀವಿ ಸರ್. ಇದುವರೆಗೆ ಏನೇನು ಸವಲತ್ತುಗಳು ತಗೊಂಡಿದ್ರ ಸರ್ಕಾರದಿಂದ? ಸವಲತ್ತು ಅಂದ್ರೆ ತೆಂಗುಗೆ ಕೊಟ್ಟಿದ್ರು ಸಹಾಯಧನ, ಅದು ಬಿಟ್ರೆ ಮೆಣಸಿಗೆ ಕೊಟ್ರು, ಮೇವ್ ಕಟಿಂಗ್ ಮಿಷಿನ್ ಒಂದು ತಾಂಡಿದ್ವಿ ಸಬ್ಸಿಡಿ ಇದರಿಂದ ಅಷ್ಟೇ, ಇನ್ನೇನು ತಾಂಡಿದ್ವಿ. ಮೇವ್ ಕಟಿಂಗ್ ಮಿಷನ್ ತಗೊಂಡ್ಮೇಲೆ ಏನು ಅನುಕೂಲ ಆಗಿದೆ ಸರ್? ನಾವು ಆಡ್ ಸಾಕೋಣ ಅಂತಾನೆ ತಗೊಂಡ್ವಿ, ಅದು ಹಸುಗಳಿಗೆ ಉಪಯೋಗ ಆಗ್ತಾ ಇದೆ ಸರ್. ಹಸು ಹುಲ್ಲು ಇದಕ್ಕೆಲ್ಲ ಅನುಕೂಲ ಆಗ್ತಾ ಇದೆ. ಕೃಷಿ ಹೊಂಡ ಮಾಡ್ಕೊಂಡಿದ್ರ ಅಲ್ವಾ? ಹೌದು ಸರ್. ಯಾಕೆ ಮಾಡ್ಕೊಂಡ್ರಿ? ಅದು ನಮ್ಮ ಜಮೀನಲ್ಲಿ ಮಳೆ ಬಂದ್ರೆ ನೀರು ಸಂಗ್ರಹಣೆ ಆಗಲಿ, ಒಂದ್ ಸ್ವಲ್ಪ ನಮ್ ಬೋರ್ವೆಲ್ ಪ್ರಾಬ್ಲಮ್ ಸರ್, ನೀರ್ ಬರಲ್ವಲ್ಲ, ಅದರಿಂದ ತೋಟಕ್ಕೆಲ್ಲ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ ಎಲ್ಲ ಇದ್ರೆ ಅಂದ್ಬಿಟ್ಟು ಕೃಷಿ ಹೊಂಡ ಮಾಡ್ಸಿದೀವಿ ಸರ್. ಕೃಷಿ ಹೊಂಡ ಮಾಡ್ಕೊಂಡ್ರಿಂದ ಏನೇನು ಅನುಕೂಲ ಆಗಿದೆ? ಇವಾಗ ಮೀನ್ ಬಿಟ್ಕೊಂಡಿದೀವಿ ಸರ್ ಆ ಕೃಷಿ ಹೊಂಡಕ್ಕೆ, ಇನ್ನ ತೋಟಕ್ಕೆ ಒಂದ್ ಸ್ವಲ್ಪ ಅನುಕೂಲ ಅಂತ ಇದ್ ಮಾಡ್ತೀವಿ. ಮೀನು ಎಷ್ಟು ಬಿಟ್ಟಿದ್ರಿ ಸರ್? ಒಂದ್ 3-4 ಸಾವಿರ ಇದೆ ಅನ್ಸುತ್ತೆ. ಚೆನ್ನಾಗಿ ಬರುತ್ತೆ? ಹೌದ್ ಸರ್, ಇವಾಗ ಬಿಟ್ಟಿರೋದು ನೋಡ್ರಿ. ಕೃಷಿ ಹೊಂಡ ಮಾಡ್ಕೊಂಡ್ಮೇಲೆ ಏನೇನು ಅನುಕೂಲ ಆಗಿದೆ ನಿಮ್ಗೆ ಸರ್? ಅದು ನೀರ್ ಬಂದಿರೋದು ಇವಾಗ, ಇನ್ನೂ ಅದ್ರ ಅನುಕೂಲ ಏನು ಇದಾಗಿಲ್ಲ ಸರ್, ಇನ್ಮೇಲೆ ನೋಡ್ಬೇಕು. ಈ ಕೃಷಿ ಇದರಲ್ಲಿ ಸುಮ್ಮನೆ ಯಾವುದೋ ಒಂದೇ ತರದ್ದು ಸಾಕಾಣಿಕೆ ಮಾಡೋದು ಅಥವಾ ಒಂದೇ ತರದ ಬೆಳೆ ಬೆಳ್ಕೊಳ್ಳೋದಕ್ಕೆ 16 ತರದ ಬೆಳೆಗಳನ್ನ ಬೆಳ್ಕೊಂಡು, ಈಗ ಕೋಳಿನೂ ಸಾಕೊಂಡು ಮೀನನ್ನು ಸಾಕಾಣಿಕೆ ಮಾಡುವಂಥದ್ದು ಮತ್ತು ಆಕಳುಗಳನ್ನ ಸಾಕಾಣಿಕೆ ಮಾಡುವಂಥದ್ದು, ಹೀಗೆ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಕೆ ಮಾಡ್ಕೊಂಡ್ರೆ ಏನೇನು ಅನುಕೂಲ ಅಂತೀರಿ ಸರ್? ಒಂದ್ರಲ್ಲಿ ಒಂದ್ ರೈಟ್ ಸಿಗುತ್ತೆ, ಇಲ್ಲಾಂದ್ರೆ ಅಲ್ಲೇ ಇದಾಗುತ್ತೆ, ಅದು ಬೇರೆ ಬೇರೆ, ಯಾಕಂದ್ರೆ ಅದಕ್ಕಂತ ಸ್ವಲ್ಪ ಮೇಲಾದ ರೈಟ್ ಸಿಗುತ್ತೆ ಅನ್ನೋ ಒಂದ್ ಇದಕ್ಕೆ ಹಾಕೊಳ್ತೀವಿ ಸರ್. ಅಂತಂದ್ರೆ ಒಂದ್ರಲ್ಲಿ ಲಾಸ್ ಆದ್ರೂ ಇನ್ನೊಂದ್ರಲ್ಲಿ ನಮ್ಗೆ ಲಾಭ ಆಗುತ್ತೆ ಅಂತ ಹೇಳಿ. ಏನ್ ಅನ್ಸುತ್ತೆ ನಿಮ್ಗೆ ಕೃಷಿ ಬದುಕು? ಚಂದ ಅನ್ಸುತ್ತೆ, ಆದ್ರೆ ನೀರಿನ ಪ್ರಾಬ್ಲಮ್ ಆಗಿದೆ, ಅದ್ ಬಿಟ್ರೆ ನೆಲ ಚೆನ್ನಾಗಿದೆ ಸರ್. ಈಗ ನಿಮ್ ಭಾಗದಲ್ಲಿ ತುಂಬಾ ನೀರಾವರಿ ಇದೆ ಅಲ್ವಾ, ನಾಲೆ ಎಲ್ಲ ಇದಾವೆ? ಇಲ್ಲ ಸರ್, ಇಲ್ಲೆಲ್ಲೂ ಇಲ್ಲ, ಇಲ್ಲಿ ಫುಲ್ ನಮ್ ರೌಂಡ್ ಎಲ್ಲ ನೀರಿಲ್ಲ ಸರ್, ಮಳೆಗಾಲದಲ್ಲಿ ಮಾತ್ರ ನೀರು ಶೇಖರಣೆ ಆಗಿ ಇದ್ ಮಾಡ್ಕೊಳ್ತಾರೆ, ಅದ್ ಬಿಟ್ರೆ ನೀರ್ ಪ್ರಾಬ್ಲಮ್ ಸರ್ ಇಲ್ಲೆಲ್ಲ. ಏನ್ ಕೃಷಿ ಕಷ್ಟ ಅಂತ ಅನ್ಸುತ್ತೋ ಏನನ್ಸುತ್ತೆ ನಿಮಗೆ? ಇಲ್ಲ ಸರ್, ನಾವ್ ಇದ್ರಲ್ಲೇ ಇದ್ ಮಾಡಿದ್ರಿಂದ ಅಷ್ಟೇನ್ ಕಷ್ಟ ಅನ್ಸಲ್ಲ ಸರ್. ಅವ್ ಮನ್ಸಿಟ್ಟು ಮಾಡಿದ್ರೆ, ಕೈ ಮುಟ್ಟಿ ಕೆಲಸ ಮಾಡಿದ್ರೆ ಚೆನ್ನಾಗುತ್ತೆ. ಮುಂದೆ ಇನ್ನು ಏನೇನ್ ಮಾಡ್ಬೇಕು ಅಂತ ಆಲೋಚನೆ ಇದೆ ನಿಮಗೆ ಸರ್? ಆಲೋಚನೆ ಇದೆ, ಅದ್ ಮಾಡೋಣ ಅನ್ಕೊಂಡಿದೀವಿ, ನೋಡ್ತೀವಿ ಸರ್ ಮುಂದೆ ಇನ್ನು ಏನೇನಾಗುತ್ತೆ. ಏನ್ ಮಾಡ್ಬೇಕು ಅಂತಿದೆ ನಿಮ್ಗೆ? ಅದೇ ನಮ್ದು ಒಂದ್ ಸ್ವಲ್ಪ ಆಡ್ ಶೆಡ್ ಮಾಡ್ಕೊಂಡು ಆಡ್ ಸಾಕ್ಬೇಕು ಜಾಸ್ತಿ ಅನ್ಕೊಂಡಿದೀವಿ, ಮತ್ತೆ ಕೋಳಿ ಸಾಕ್ಬೇಕು ಅನ್ಕೊಂಡಿದೀವಿ, ಇನ್ನೇನು ನೋಡ್ಬೇಕು ಸರ್. ಅದಷ್ಟು ಮಾಡ್ಕೊಂಡ್ರೆ ಚೆನ್ನಾಗುತ್ತೆ ಅಂತ ಹೇಳಿ. ಚೆನ್ನಾಗುತ್ತೆ. ಮಕ್ಕಳು ಎಷ್ಟು ಜನ ಇದಾರೆ ನಿಮ್ಗೆ ಸರ್? ಇಬ್ರಾಳ್ ಗಂಡ್ ಮಕ್ಳು ಇದಾರೆ. ಅವ್ರನ್ನು ಕೃಷಿ ಕೆಲಸಗಳಲ್ಲಿ ತೋರಿಸ್ಕೊತೀರಾ ಹೇಗೆ ಸರ್? ಚೆನ್ನಾಗಿ ಓದಿಸ್ತೀವಿ, ನೋಡ್ತೀವಿ ಆಮೇಲೆ ಏನಾಗುತ್ತೆ. ಇಲ್ಲಿ ಈಗ ಸದ್ಯಕ್ಕೆ ಏನಾದ್ರು ಕೆಲಸ ಮಾಡಿಸ್ತೀರಾ ಅವ್ರ ಹತ್ರ? ಅಂದ್ರೆ ಅವ್ರು ಏನು ಮಾಡಲ್ಲ, ಅಕ್ಕರ್ಗಳು ಇಟ್ಕೊಂಡು ಮೇಸ್ಕೊಂಡು ಬರ್ತಾರೆ ಅಷ್ಟ್ಬಿಟ್ಟು, ಇನ್ನೇನು ಮಾಡ್ಸಲ್ಲ ಸರ್ ನಾವು ಅವ್ರ ಕೈಯಲ್ಲಿ. ಸ್ಕೂಲ್ ಹೋಗ್ತಾರೆ, ಬರೋದಿಷ್ಟ ಆಗುತ್ತೆ, ಏನು ಅವ್ರೇನು ಮಾಡಲ್ಲ. ಏನ್ ಓದ್ತಿದಾರೆ ಮಕ್ಳು? ಒಬ್ಬ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ, ಇನ್ನೊಬ್ಬ ಅಂಗನವಾಡಿಗೆ ಹೋಗ್ತಾನೆ. ಎಷ್ಟು ನಿಮ್ಗೆ ಆದಾಯ ಆಗ್ತಾ ಇದೆ ಒಂದು ವರ್ಷದಲ್ಲಿ? ಒಂದು ವರ್ಷದಲ್ಲಿ 1-1.5 ಲಕ್ಷ ದುಡ್ಡು. 2 ಲಕ್ಷದಷ್ಟು ದುಡ್ಡು ಆಗುತ್ತೆ. ಸಾಕಾಗತ್ತಾ ನಿಮ್ಮ ಬದುಕಿಗೆ? ಸರ್ ಸಾಕಾಗಲ್ಲ, ಅಂದ್ರೆ ಮತ್ತೆ ಬೆಳೆ ಇದ್ ಮಾಡೋಕೆ ಅರ್ಧಕ್ಕೆ ಅರ್ಧ ಖರ್ಚಾಗುತ್ತೆ, ಅದರಿಂದ ಇನ್ನೂ ಜಾಸ್ತಿ ಗಳಿಸ್ಬೇಕು ಅನ್ನೋ ಒಂದು ಆಸೆ. ಹಿಂಗೆ ಹಂತವಾಗಿ ಯೋಜಿತವಾಗಿ ಮಾಡ್ತಾ ಹೋದ್ರೆ, ಸಮಗ್ರ ಕೃಷಿ ಪದ್ಧತಿಗಳನ್ನ ಅಳವಡಿಕೆ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ನೀವು ಒಂದಷ್ಟು ಮಾಡ್ಕೋಬಹುದು, ದುಡ್ಡು ಆದಾಯ ಈ ತರದ್ದೆಲ್ಲವೂ ಕೂಡ ಆಗುತ್ತೆ. ಅಲ್ಲಲ್ಲಲ್ಲೇ ಸಾಕಷ್ಟು ಬಳ್ಳಿ ತರದ ತರಕಾರಿಗಳನ್ನ ಹಾಕೊಂಡಿದ್ದೀರ, ಏನೇನ್ ತರಕಾರಿಗಳನ್ನ ಬೆಳಿತೀವಿ? ನಾವು ಹೀರೆಕಾಯಿ, ಸೋರೆಕಾಯಿ, ಹಾಗಲ್ಕಾಯಿ, ಪಡುವಲ್ಕಾಯಿ, ಹಾಲ್ಸೋರೆ, ಕುಂಬಳ ಅದೆಲ್ಲ ಹಾಕ್ತಿವಿ ಸರ್, ಬೆಳ್ಕೊಂಡಿದೀವಿ ಮನೆಗೋಸ್ಕರ. ಮನೆಗೋಸ್ಕರ ಬೆಳ್ಕೊಂಡ್ರ? ಅಂತದ ಹೊರಗಡೆಯಿಂದ ಏನು ತರೋದಿಲ್ಲ? ತರ್ತೀವಿ, ಆದ್ರೆ ತರಕಾರಿ ಐಟಮ್ ಏನು ತರಲ್ಲ, ಅಂಗಡಿ ಸಾಮಾನು ಎಲ್ಲ ಎಣ್ಣೆ ಅವೆಲ್ಲ ತರ್ತೀವಿ. ತರಕಾರಿ ಮಾತ್ರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವೇ ಬೆಳ್ಕೊಳ್ತೀರಿ? ಸರ್ ನಮ್ಮ ಮನೆಗಾಗೋಷ್ಟು ನಾವೇ ಬೆಳ್ಕೊಳ್ತೀವಿ. ಈಗ ಕೆಸ ಮತ್ತೆ ಈ ಸುವರ್ಣಗಡ್ಡೆ ಎಲ್ಲ ಬೆಳಿತಿರಲ್ಲ, ಅದನ್ನ ಬಳಕೆ ಮಾಡ್ತೀರಾ ನೀವು? ಹೌದು ಸರ್ ಮಾಡ್ತೀವಿ. ಏನೇನು ಮಾಡ್ಬೋದು ಅದರಲ್ಲಿ? ವೆರೈಟಿ ವೆರೈಟಿ ಮಾಡ್ತಾರೆ, ಆದ್ರೆ ನಾವು ಪಲ್ಯ ಮತ್ತೆ ಸಾಂಬಾರ್ಗೆಲ್ಲ ಹಾಕೊಂಡು ಯೂಸ್ ಮಾಡ್ತೀವಿ ಸರ್. ಈ ತರಕಾರಿ ಹೆಚ್ಚುವರಿ ಆಗಿರೋದನ್ನ ಮಾರಾಟ ಮಾಡೋದಿಲ್ವಾ? ಅದು ಹೆಚ್ಚುವರಿ ಹಾಕಿದ್ರೆ ಮಾರ್ತೀವಿ, ಆದ್ರೆ ಮನೆ ಅಳತಕ್ಕೆ ಇವಾಗ ಮಳೆ ಜಾಸ್ತಿ ಆದ್ರಿಂದ ಬೆಳೆಯಕ್ಕೆ ಉಳುಮೆ ಮಾಡಕ್ ಆಯ್ತಲ್ಲ ಹಾಕಕ್ ಆಯ್ತಲ್ಲ, ಅದನ್ನ ನಮ್ಮ ಮನೆ ಅಳತಕ್ಕೆ ಮಾತ್ರ ಆಗ್ತಾ ಇದೆ, ಅಷ್ಟು ಮಾಡ್ಕೊಳ್ತಿದೀವಿ ಸರ್. ಮಾರಾಟ ಮಾಡೋದಾದ್ರೆ ಎಲ್ಲಿ ಮಾರಾಟ ಮಾಡ್ತೀರಿ? ನಾವು ಸಿದ್ದಾಪುರ ಅಥವಾ ಕೊಣನೂರಿಗೆ ತಗೊಂಡು ಹೋಗ್ಬೇಕು ಸರ್. ಮಾರ್ಕೆಟಿಗೆ ತಗೊಂಡು ಹೋಗ್ಬೇಕು? ಮಾರ್ಕೆಟಿಗೆ ತಗೊಂಡು ಹೋಗ್ಬೇಕು. ಸ್ವಲ್ಪ ದೂರ ಆಗುತ್ತಲ್ವಾ? ದೂರ ಆಗುತ್ತೆ ಸರ್, ಆದ್ರೂ ತಗೊಂಡು ಹೋಗ್ಲೇಬೇಕು ಬೆಳೆದ್ಮೇಲೆ. ಬೆಳೆದ್ಮೇಲೆ ತಗೊಂಡು ಹೋಗ್ಬೇಕು, ಮಾರಾಟ ಮಾಡ್ಬೇಕು, 4-6 ಕಾಸು ಒಂದಷ್ಟು ಕೈ ಖರ್ಚಿಗೆ ಇಂಥದ್ಕೆಲ್ಲ ಆಗುತ್ತೆ. ಕೃಷಿನಲ್ಲೇ ಮುಂದುವರಿಬೇಕು ಅಂತ ಆಸಕ್ತಿ ಇದೆಯಾ? ಹೌದು ಸರ್, ಕೃಷಿಲೇ ಮುಂದೆ ಬರಬೇಕು ಅನ್ಕೊಂಡಿದೀವಿ. ನಿಮ್ಗೆ ಈಗ ತಾಲೂಕು ಮಟ್ಟದ ಪ್ರಶಸ್ತಿನೂ ಕೂಡ ಸಿಕ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ, ಏನ್ ಅನಿಸ್ತು ನಿಮ್ಗೆ ಪ್ರಶಸ್ತಿ ಬಂದಿದ್ದಕ್ಕೆ? ಆ ಪ್ರಶಸ್ತಿ ಬಂದ್ಮೇಲೆ ಇನ್ನೂ ಹೆಚ್ಚು ಆದಾಯ ಗಳಿಸ್ಬೇಕು ಕೃಷಿಲಿ ಅನ್ನೋ ಒಂದು ಆಸೆ ಉಡ್ಕೊಂಡ್ಬಿಟ್ಟಿದೆ ಸರ್. ಇನ್ನೂ ಹೆಚ್ಚೆಚ್ಚು ಮಾಡ್ಬೇಕು ಅನ್ನೋಂಥದ್ದು. ಹೌದು ಸರ್. ಕೃಷಿ ಪ್ರಶಸ್ತಿ ಸ್ವೀಕಾರ ಮಾಡ್ಲಿಕ್ಕೆ ಬೆಂಗಳೂರಿಗೆ ಹೋಗಿದ್ರಿ ಅಲ್ವಾ? ಹೌದು ಸರ್. ಹೇಗಿತ್ತು ಕೃಷಿ ಮೇಳ? ಸೂಪರ್ ಆಗಿತ್ತು ಸರ್. ಏನೇನ್ ನೋಡಿದ್ರಿ ಇಲ್ಲಿ? ಅವರು ಬೆಳೆದಂತ ರಾಗಿ, ಭತ್ತ, ಜೋಳ, ಪ್ರತಿಯೊಂದು ಕಿಟ್ಟಿದಂತ ಎಲ್ಲಾದ್ನು ನೋಡ್ಕೊಂಡು ಬಂದ್ವಿ ಸರ್, ಚೆನ್ನಾಗಿತ್ತು.